ಅವಸ್ತ್ವನುಪಲಂಭಂ ಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಎಂಬತ್ತೇಳು ಆಗಿದೆ, ಭಾಷೆ ಆಗಿಲ್ಲಲ್ಲ. ಓಕೆ, ಏನು ಎರಡನೇ ಸಾಲು? ಸವಸ್ತು ಸೋಪಲಂಬಂ ಅವಸ್ತು ಸೋಪಲಂಬಂ ಸವಸ್ತು ಸೋಪಲಂಬಂ ಚ ವಯಂ ಲೌಕಿಕ ಮಿಷ್ಯತೆ ಅವಸ್ತು ಸೋಪಲಂಬಂ ಚ ಶುದ್ಧಂ ಲೌಕಿಕ ಮಿಷ್ಯತೆ. ಅವಿದ್ಯಾದಿಂದ ಕಲ್ಪಿತವಾದದ್ದು ಸವಸ್ತು ಸ ಉಪಲಂಬಂ ಬರ್ಕೋಡ್ರಿ. ಅವಿದ್ಯಾ ಕಲ್ಪಿತ ವ್ಯವಹಾರಕ್ಕೆ ಲಭ್ಯ ಇದ್ದ ಅರಿವಿನಿಂದ ಸಹಿತವಾದದ್ದು ಸವಸ್ತು ಸೋಪಲಂಬ ಇಸ್ ಈಕ್ವಲ್ ಟು ಲೌಕಿಕ ವ್ಯವಹಾರ ಇಸ್ ಈಕ್ವಲ್ ಟು ಜಾಗೃತ ಅವಸ್ಥಾ. ಅವಿದ್ಯಾ ಕಲ್ಪಿತ ಅಲ್ಲದ್ದು ಆದರೂ ಉಪಲಂಬ ಸಹಿತವಾದದ್ದು ಶುದ್ಧಂ ಲೌಕಿಕಂ ಇಷ್ಯತೆ ಅರ್ಥಾತ್ ಸ್ವಪ್ನ. ನಾನು ಹಂಗೆ ಹೇಳೇ ಇಲ್ಲ ನಿನ್ನೆ, ನೀವು ಅನ್ಕೊಂಬಿಟ್ರಿ. ಇನ್ನೂ ಎರಡು ಹೆಜ್ಜೆ ದಾಟಬೇಕು. ನಿದ್ರೆ ಒಂದು ದಾಟಬೇಕು ಇನ್ನು, ಆಮೇಲೆ ಶುದ್ಧ ಲೌಕಿಕ ಅಲ್ಲದು ಪಾರಮಾರ್ಥಿಕ. ಪಾರಮಾರ್ಥಿಕ ಶುದ್ಧ ಪಾರಮಾರ್ಥಿಕ ಅನ್ನೋ ಅವಶ್ಯಕತೆ ಇಲ್ಲ, ಅಶುದ್ಧ ಅನ್ನೋ ಶಬ್ದ ಬರೋದೇ ಇಲ್ಲ. ಏನಂತೆ ಶುದ್ಧ ಲೌಕಿಕ ಮೌನ ಏನು ಹೇಳಿದೆ? ಈ ಉಪನಿಷತ್ತಿನ ಪ್ರಕ್ರಿಯೆ ಏನು ಅನ್ನೋದನ್ನು ಇನ್ನು ಮುಂದೆ ಹೇಳ್ತೀವಿ ಅಂತ ಹೇಳಿಕ್ಕೆ ಶುರು ಮಾಡಿದರು. ಈ ಉಪನಿಷತ್ ಪ್ರಕ್ರಿಯೆ ಯಾವುದೇ ನಿಮ್ಗೆ ಗೊತ್ತದೆ, ಅವಸ್ಥಾತ್ರ ಜಿಜ್ಞಾಸ ಈ ಉಪನಿಷತ್ ಪ್ರಕ್ರಿಯೆ ಹೌದಲ್ಲ? ಓಕೆ, ಈಗ ಇದ್ರೊಳಗೆ ನೀವು ತಿಳ್ಕೋಬೇಕಾದ ಅಂದರೆ ಜಾಗೃತಾವಸ್ಥೆಯಲ್ಲಿ ಸವಸ್ತು ಹೇಗೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಅವಸ್ತು ಹೇಗೆ. ಜಾಗೃತಾವಸ್ಥೆಯಲ್ಲಿ ಸವಸ್ತು ಏಕೆಂದರೆ ಅವಿದ್ಯಾ ಕಲ್ಪಿತ. ಪೆನ್ನು ಅಂತೀವಿ ಅಲ್ಲಿ ಪೆನ್ ಇಲ್ಲ, ಘಟ ಅಂತೀವಿ ಅಲ್ಲಿ ಘಟ ಇಲ್ಲ, ಬಟ್ಟೆ ಅಂತೀವಿ ಇಲ್ಲಿ ಬಟ್ಟೆ ಇಲ್ಲ, ಇವೆಲ್ಲ ಅವಿದ್ಯಾ ಕಲ್ಪಿತ ಹೌದಲ್ಲ? ಆದ್ದರಿಂದ ವಸ್ತು ಸಹಿತವಾಗಿವೆ ಅಂತ. ವಸ್ತು ಸಹಿತವಾಗಿ ಲೋಕ ವ್ಯವಹಾರಕ್ಕೆ ಲಭ್ಯ ಇದ್ದಂತಹ ಜಾಗೃತ ಅವಸ್ಥೆ. ಇನ್ನು ಅವಸ್ತು ಹೆಂಗದು ಕನಸಿನೊಳಗೆ? ಅದು ಯಾವ ವಸ್ತುಗಳು ಲಭ್ಯನೇ ಇಲ್ಲ, ಅದರ ಸ್ವಪ್ನ ಲೋಕ ಇದು ಯಾವತ್ತು ಅವಸ್ತು. ಇನ್ನು ಎರಡೂ ಉಪಲಂಬ ಉಪಲಂಬ, ಮೇಲಿಂದ ಕೂಡ ಅರಿವಿನಿಂದ ಸಹಿತವಾಗಿದೆ, ಕೆಳಗೆ ಎರಡನೇ ಪಾದದಲ್ಲಿ ಇದ್ದದ್ದು ಕೂಡ ಅರಿವಿನಿಂದ ಸಹಿತವಾಗಿದೆ. ಸವಸ್ತು ಸೋಪಲಂಬಂ ಅವಸ್ತು ಸೋಪಲಂಬ ಮುಗಿದೋಯ್ತು. ಒಂದು ಜಾಗೃತ, ಒಂದು ಸ್ವಪ್ನ, ಒಂದು ಲೌಕಿಕ, ಇನ್ನೊಂದು ಶುದ್ಧಂ ಲೌಕಿಕ. ಭಾಷ್ಯ ತಗೊಳ್ಳಿ, ಸವಸ್ತು ಅಂದರೆ ಏನು? ಸವಸ್ತು ಸಂವೃತಿ ಸತ ವಸ್ತುನಾ ಸಹ ವರ್ತತೆ ಇತಿ ಸವಸ್ತು. ಸಂವೃತಿ ಸತ ಲೌಕಿಕ ವ್ಯವಹಾರದ ಸತ್ಯತೆಯಿಂದ ಕೂಡಿತ್ತು. ಸಂವೃತಿ ಸತ ಲೋಕ ವ್ಯವಹಾರ, ಲೋಕ ವ್ಯವಹಾರದಲ್ಲಿ ಸತ್ ಆದದ್ದು. ಮಣ್ಣಾಗ ಕಾಫಿ ಕುಡೀರಿ ಅನ್ನೋಂಗಿಲ್ಲ, ಗಡಿಗೆಯಿಂದ ಕಾಫಿ ಕುಡೀರಿ ಅಂತ ಹೇಳ್ತೀವಿ. ಲೋಕ ವ್ಯವಹಾರದಲ್ಲಿ ಗಡಿಗೆ ಅನ್ನೋದು ಸತ್ಯ ಇದೆ. ಪಾರಮಾರ್ಥಿಕವಾಗಿ ಮಣ್ಣು ಅನ್ನೋದು ಸತ್ಯ. ಲೋಕ ವ್ಯವಹಾರ ಒಂದೊಂದು ಅವಸ್ಥೆಯನ್ನು ದಾಟ್ತಾ ಇದ್ದಂತೆ ಅದು ತನ್ನ ಅಸ್ತಿತ್ವನ ಕಳ್ಕೊಂಬಿಟ್ಟು ಪಾರಮಾರ್ಥಿಕ ಅದು ಯಾವುದು ಕಳ್ಕೊಳ್ಳೋದೇ ಇಲ್ಲ, ಎಲ್ಲದರಲ್ಲೂ ಇರುತ್ತೆ. ಅದೇ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಸವಸ್ತು ಏನು ಸಂವೃತಿ ಸತ ಅಂದ್ರೇನು, ವಸ್ತುನಾಶ ವರ್ತತೆ. ವಸ್ತು ಅಂದ್ರೇನು, ಅವಿದ್ಯಾಕಲ್ಪಿತ ವಸ್ತುನಾಶ ವರ್ತತೆ. ಪೂರ ವ್ಯಾಖ್ಯಾನ ಹಾಕ್ಕೊಂಬೇಕು. ಅದಕ್ಕೆ ನಾವು ಸವಸ್ತು ಅಂತ ಕರೀತೀವಿ. ಗೊತ್ತಲ್ಲ, ತಥಾಚ ಅಷ್ಟೇ ಅಲ್ಲ, ಉಪಲಂಬ ಉಪಲಬ್ಧಿ. ಉಪಲಂಬ ಇಸ್ ಈಕ್ವಲ್ ಟು ಅರಿವು, ಎಚ್ಚರ, ಚೈತನ್ಯ. ಘಟ ಅಂತ ಹೇಳಿದಾಗ ಅರಿವಿನಿಂದ ಸಹಿತವಾಗಿರ್ತದೋ ಅರಿವು ರಹಿತವಾಗಿರ್ತದೆ. ಅದಕ್ಕೆ ಸೋಪಲಂಬ ಅಂತ ಕರೆಯೋದು. ಅರ್ಥ ಆಯ್ತೇನಾ? ಇವೇನು 10 ಶ್ಲೋಕವೋ, ಬಹಳ ಇಂಪಾರ್ಟೆಂಟ್ ಶ್ಲೋಕ ಇವು. ನೆವರ್ ಮೈಂಡ್, ಸ್ಲೋ ಆಗಿ ಬರ್ಕೊಂಡ್ರೂ ಚಿಂತೆ ಇಲ್ಲ, ನಾ ಸ್ಲೋ ಆಗಿ ಹೇಳಿದರೂ ಚಿಂತೆ ಇಲ್ಲ, ಒಂದೇ ಶ್ಲೋಕ ಪೂರೈಸಿದ್ರೂ ಚಿಂತೆ ಇಲ್ಲ. ಬಟ್ ಸಿ ದಟ್ ವೆಲ್ ಅಂಡರ್ಸ್ಟುಡ್, ವೆಲ್ ರಿಟನ್ ಅಲ್ಲ, ವೆಲ್ ಅಂಡರ್ಸ್ಟುಡ್. ದಟ್ ಮೇಕ್ಸ್ ದ ಉಪನಿಷತ್ ಕಂಪ್ಲೀಟ್. ಪೂರ ಉಪನಿಷತ್ತು ಈ 10 ಶ್ಲೋಕದ ಪೂರ್ತಿ ಆಗ್ಬಿಡುತ್ತೆ. ಸವಸ್ತು ತಥಾಚ ಉಪಲಬ್ಧಿ ಉಪಲಂಬ. ಉಪಲಂಬ ಅಂದರೆ ಅರಿವು, ಚೇತನ. ಉಪಲಬ್ಧಿ ಜೊತೆ ಜೊತೆಗೆ ಅರಿವು ಕೂಡ ಲಭ್ಯ ಇದೆ. ತೇನ ಸಹ ವರ್ತತೆ ಇತಿ ಸೋಪಲಂಬಂ ಚ. ಆ ಅರಿವಿನಿಂದ ಅಲ್ಲಿ ಇರ್ತದೆ, ಆದ್ದರಿಂದ ಸೋಪಲಂಬ. ಉಪಲಂಬ ಉಪಲಬ್ಧಿ ಸೋಪಲಂಬ, ಮೂರು ಶಬ್ದಗಳು. ಉಪಲಬ್ಧಿ ಅಂದರೆ ಲಭ್ಯ ಇರುತ್ತದೆ. ಏನು ಲಭ್ಯ ಇರುತ್ತದೆ? ಉಪಲಂಬ ಲಭ್ಯ ಇರುತ್ತದೆ, ಅರಿವು ಲಭ್ಯ ಇರುತ್ತದೆ. ಅರಿವು ಲಭ್ಯ ಇದ್ದರಿಂದ, ಅರಿವು ಸಹಿತವಾಗಿ ಲಭ್ಯ ಇದ್ದರಿಂದಾಗಿ ಆ ಅರಿವನ್ನು ಸೋಪಲಂಬ ಅಂತ ಕರೀಲಾಗ್ತದೆ. ವರ್ತತೆ ಕಿಂ ವರ್ತತೆ ಸೋಪಲಂಬಂ ಚ ವರ್ತತೆ. ಯಾವಾಗ ಘಟವು ಇದೆ ಅಂತ ಆಗ್ತದೆ, ಸೋಪಲಂಬಂ ಘಟಂ, ಸೋಪಲಂಬ ಘಟ ಅಂದರೆ ಅರಿವು ಸಹಿತವಾದ ಘಟ. ಮುಂದೆ ನೋಡಿ, ಶಾಸ್ತ್ರಾದಿ ಸರ್ವ ವ್ಯವಹಾರ ಆಸ್ಪದಂ ಗ್ರಾಹ್ಯ ಗ್ರಾಹ ಗ್ರಾಹ್ಯ ಗ್ರಹಣ ಲಕ್ಷಣ ದ್ವಯಂ ಲೌಕಿಕಂ ಲೋಕಾತ್ ಅನಪೇತಂ ಲೌಕಿಕಂ ಜಾಗರಿತಂ ಇತ್ಯೇತತ್. ಇನ್ನು ಶಾಸ್ತ್ರಗಳು ಏನು, ಶಾಸ್ತ್ರಗಳೇನು? ಅಲ್ಲಿ ಕೂಡ ಚೆನ್ನಾಗಿ ವ್ಯವಹಾರ ನಡೆದಿರ್ತದೆ. ಗುರು ಶಿಷ್ಯ ವ್ಯವಹಾರ, ಉಪದೇಶ ಉಪದೇಶಕ ವ್ಯವಹಾರ, ಶಾಸ್ತ್ರ ವ್ಯವಹಾರ. ಶಾಸ್ತ್ರಾದಿ ಸರ್ವ ವ್ಯವಹಾರ ಆಸ್ಪದಂ, ಇವು ಕೂಡ ಏನು ವ್ಯವಹಾರಕ್ಕೆ ಆಸ್ಪದ ಮಾಡಿಕೊಡುತ್ತವೆ. ಇಲ್ಲಿ ಕೂಡ ಗ್ರಾಹ್ಯ ಗ್ರಾಹಕ ಲಕ್ಷಣ ಇರುತ್ತದೆ. ಗ್ರಾಹ್ಯ ಗ್ರಹಿಸುವವನು, ಗ್ರಹಿಸಲ್ಪಡುವುದು, ಗ್ರಾಹಕ ಗ್ರಹಿಸುವವನು, ಎರಡು ಭೇದಿದ್ದೇ ಇರ್ತವೆ. ಏನು ಗ್ರಹಿಸ್ತಾ ಇದ್ದೀರಿ? ಸ್ವಾಮಿ ಉಪನ್ಯಾಸವನ್ನು ಗ್ರಹಿಸ್ತಾ ಇದ್ದೀವಿ. ಯಾರು ಗ್ರಹಿಸ್ತಾ ಇದ್ದಾರೆ? ನಾನು ಗ್ರಾಹಕ. ಸೊ ಇಲ್ಲಿ ಕೂಡ ಏನಿದೆ, ಗ್ರಾಹ್ಯ ಗ್ರಹಣ ಲಕ್ಷಣ. ದ್ವಯಂ ಲೌಕಿಕಂ, ಇವೆರಡು ಕೂಡ ಲೌಕಿಕವೇ ಅನಿಸ್ಕೊಳ್ಳುತ್ತವೆ. ವಿಷಯ ಪಾರಮಾರ್ಥಿಕ ಇರಬಹುದು, ಆದರೆ ಎರಡು ಇರೋದ್ರಿಂದ ಇದು ಲೌಕಿಕವೇ. ಲೌಕಿಕಂ ಏನೋ, ಲೌಕಿಕಂ ಅಂದರೆ ಲೋಕಾತ್ ಅನಪೇತಂ ಲೌಕಿಕಂ. ಪೇತಂ ಅಂದರೆ ಬಿಟ್ಟು ಹೋಗೋದು, ನ ಪೇತಂ ಅನಪೇತಂ, ಬಿಟ್ಟು ಹೋಗೋದಿಲ್ಲ. ಲೋಕ ವ್ಯವಹಾರದಿಂದ ಇದು ಗ್ರಾಹ್ಯ ಗ್ರಹಣ ಬಿಟ್ಟು ಹೋಗೋದಿಲ್ಲ. ಲೋಕ ವ್ಯವಹಾರದಿಂದ ಗ್ರಾಹ್ಯ ಗ್ರಹಣ ಇವೆರಡು ಬಿಟ್ಟು ಹೋಗೋದೇ ಇಲ್ಲ. ಅಡುಗೆ ಮನೆಗೆ ಹೋಗ್ರಿ, ಆಫೀಸಿಗೆ ಹೋಗ್ರಿ, ನೌಕರಿಗೆ ಹೋಗ್ರಿ, ಉದ್ಯೋಗಕ್ಕೆ ಹೋಗ್ರಿ, ಫ್ಯಾಕ್ಟ್ರಿಗೆ ಹೋಗಿ, ಕಂಪನಿಗೆ ಹೋಗ್ರಿ, ಎಚ್ಚರಕ್ಕೆ ಹೋಗ್ರಿ, ಸ್ವಪ್ನಕ್ಕೆ ಹೋಗ್ರಿ, ಎಲ್ಲಿ ಹೋದರೂ ಕೂಡ ಗ್ರಾಹ್ಯ ಗ್ರಹಣ ಇರೋದೇ. ಅರ್ಥ ಆಯ್ತಲ್ಲ? ಗ್ರಾಹ್ಯ ಗ್ರಹಣ ಲಕ್ಷಣ ಹೋಗೋದಿಲ್ಲ. ದ್ವಯಂ ಲೌಕಿಕಂ ಲೋಕಾತ್ ಅನಪೇತಂ, ಲೋಕವನ್ನು ಬಿಟ್ಟು ಹೋಗೋದಿಲ್ಲ ಇವು. ಆದ್ದರಿಂದ ಲೌಕಿಕಂ ಏನ್ರಿ, ಜಾಗೃತಂ ಇತ್ತೇತತ್. ಜಾಗೃತ ಅವಸ್ಥಾ ಅಂತ ಅರ್ಥ. ಲೌಕಿಕ ಅಂದ್ರೇನು? ಜಾಗೃತ ಹೋಗಿನ ಒಂದು ಭಾಗ ಅಲ್ಲ. ಜಾಗೃತಾವಸ್ಥೆ ಎಲ್ಲವೂ ಲೌಕಿಕವೇ, ಲೌಕಿಕವೆಲ್ಲವೂ ಜಾಗೃತಾವಸ್ಥೆಯಲ್ಲೇ ಇರ್ತದೆ. ಜಾಗೃತಾವಸ್ಥ ಇದೆಲ್ಲ ಲೋಕ ವ್ಯವಹಾರ. ಇದು ನೋಡೋದು, ಕೇಳೋದು, ಹಾಂ ಅಂದ್ಕೊಂಡೆ ನಾನು. ಏ ಕೂಗ್ಬೇಡ ಅಂತೇಳಿ ಇವ್ರು ಹೋಗಿ ಹೇಳೋದು, ಅದು ಲೌಕ ವ್ಯವಹಾರ. ಓಕೆ, ಸೊ ನಾವೀಗ ಜಾಗೃತಿ ಬಂದು ನಿಂತ್ಕೊಂಡ್ವಿ. ಏವಂ ಲಕ್ಷಣಂ ಜಾಗರಿತಂ ಇಷ್ಯತೆ ವೇದಾಂತೇಶು, ವೇದಾಂತದಲ್ಲಿ ಇದನ್ನು ಜಾಗೃತ ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇವೆ. ಇಷ್ಯತೆ ಇದೇ ನಾವು ಹೇಳಿದ್ವಿ, ಇದನ್ನು ಜಾಗೃತ ಅಂತ ಒಪ್ಕೋತೇವೆ. ಅವಿದ್ಯಾಕಲ್ಪಿತವಾಗಿರಬೇಕು, ವ್ಯವಹಾರಕ್ಕೆ ಲಭ್ಯ ಇರಬೇಕು. ಹೇಳ್ಕೊಡ್ರಿ, ಸಮೃದ್ಧಿ ಅವಿದ್ಯಾಕಲ್ಪಿತವಾಗಿರಬೇಕು, ವ್ಯವಹಾರಕ್ಕೆ ಲಭ್ಯ ಇರಬೇಕು, ಅರಿವಿನಿಂದ ಸಹಿತವಾಗಿರಬೇಕು, ದ್ವೈತ ಭಾವ ಇರಬೇಕು, ಅದು ಲೋಕ ವ್ಯವಹಾರ ಜಾಗೃತ. ಬೇರೆ ಎಲ್ಲರೂ ಈ ಕಟ್ಟಬಿಡಮ್ಮ, ನಾನು ಭಾಳ ಕಷ್ಟಪಟ್ಟು ಹೋಗು. ಏನು ಮಾಡಬೇಕು? ಕಪ್ಪು ನಾಯಿ ಬಂದದ್ದು ಒಂದೊಂದು ಎದುರಿಗಿನ ಮನೆ, ಇದಕ್ಕೂ ಅದಕ್ಕೂ ಆಗಿ ಬರಂಗ. ಇಲ್ಲೊಂದು ನಾಯಿ ಬಂತು, ಒಂದು ನಾಯಿ ಇಲ್ಲಿ ಕೂಗ್ತದೆ, ಒಂದು ನಾಯಿ ಅಲ್ಲಿ. ವೇದಾಂತದಲ್ಲಿ ಇದನ್ನು ಜಾಗೃತ ಎಂದು ನಾವು ಉಪಯೋಗಿಸ್ತೀವಿ. ಇನ್ನು ಅವಸ್ತು ಸಂವೃತೇ, ಅಪಿ ಅಭಾವಾತ್ ಸೋಪಲಂಭಂ ಸಂವೃತೇ ಅಪಿ ಅಭಾವಾತ್ ಲೋಕ ವ್ಯವಹಾರದಂತೆ ಸ್ವಪ್ನದಲ್ಲಿ ಏನೂ ಲಭ್ಯ ಇಲ್ಲ ಲೋಕ ವ್ಯವಹಾರದಂತೆ ಲಭ್ಯ ಇಲ್ಲ ಲೋಕ ವ್ಯವಹಾರದಲ್ಲಿ ಏನಾಗ್ತದೆ ಸುಟ್ಟ ಕೈ ಸುಟ್ಟ ಕೈಯಾಗೇ ಇರ್ತದೆ ಯಾವ ವಸ್ತುವಿನಿಂದ ಕೈ ಸುಡ್ತೋ ಆ ವಸ್ತು ಕೂಡ ಅಲ್ಲೇ ಇರ್ತದೆ ಆದರೆ ಸ್ವಪ್ನದಲ್ಲೂ ಕೈ ಸುಡ್ತದೆ ಇಲ್ಲ ಅಂತಿಲ್ಲ ವಸ್ತು ಇಲ್ಲ ಮತ್ತು ಕೈ ಸುಟ್ಟದ ಕೈ ಅಲ್ಲ ಮೊದಲು ಹೆಂಗಿತ್ತು ಹಂಗೆ ಇದೆ ಕೈ ಸ್ವಪ್ನದ ವ್ಯತ್ಯಾಸ ಅದಕ್ಕೆ ಹೇಳ್ತಾರೆ ಅವಸ್ತು ಸಮೃದ್ಧೇ ಅಪಿ ಅಭಾವಾತ್ ಇದು ಅವಸ್ತು ಸ್ವಪ್ನದಲ್ಲಿದ್ದಂತಹ ಇದ್ದಂಥದ್ದು ಅವಸ್ತು ಅದು ಅವಸ್ತು ಆಗಿ ಸಮೃದ್ಧೇ ಅಪಿ ಲೋಕ ವ್ಯವಹಾರಕ್ಕೆ ಉಪಯೋಗ ಬೀಳಲಾರದು ಲೋಕ ವ್ಯವಹಾರಕ್ಕೆ ಸ್ವಪ್ನದ ಟಿಕೆಟ್ ಉಪಬಿಡೋಂಗಿಲ್ಲ ಲೋಕ ವ್ಯವಹಾರಕ್ಕೆ ಸ್ವಪ್ನದ ಕೈ ಸುಟ್ಟದ್ದು ಏನೂ ಅನುಭವ ಬರೋದಿಲ್ಲ ಲೋಕ ವ್ಯವಹಾರ ಅಂದರೆ ಜಾಗೃತಿ ಅಭಾವಾತ್ ಆದರೆ ಸೋಪಲಂಬಂ ಅರಿವು ಸಹಿತವಾಗಿಯೇ ಸುಟ್ಟುಕೊಂಡಿರ್ತೀವಿ ಅರಿವು ಸಹಿತವಾಗಿ ಕಷ್ಟದ ಅನುಭವ ಆಗಿರ್ತದೆ ಅರಿವು ಸಹಿತವಾಗಿ ಆಗಿರ್ತದೆ ಅರಿವು ಸಹಿತವಾಗಿ ಸುಖ ದುಃಖ ಅನುಭವ ಆಗಿರ್ತದೆ ಸೋಪಲಂಬಂ ಆ ವಸ್ತು ಸಮೃದ್ಧೇ ಅಪಿ ಅಭಾವಾತ್ ಸೋಪಲಂಬಂ ಅವು ಇಲ್ಲದೆ ಹೋದಾಗಿಯೂ ಕೂಡ ಅರಿವು ಸಹಿತವಾಗಿ ಅಲ್ಲಿ ಇದೆ ವಸ್ತುವತ ಉಪಲಂಬನ ಉಪಲಂಬ ಅಸತ್ಯಪಿ ವಸ್ತುನಿ ಅಸತ್ಯಪಿ ವಸ್ತುನಿ ವಸ್ತುವತ ಉಪಲಂಬನ ಉಪಲಂಬ ಆ ವಸ್ತು ಇಲ್ಲವೇ ಇಲ್ಲವಾಗಿದ್ದರೂ ಕೂಡ ವಸ್ತು ಇದೆ ಅನ್ನೋ ರೀತಿಯಲ್ಲಿಯೇ ಅರಿವು ಇರುತ್ತದೆ ವಸ್ತು ಇಲ್ಲದೆ ಹೋಗಿದ್ದರೂ ಕೂಡ ವಸ್ತು ಇದೆ ಅನ್ನುವಂತಹ ರೀತಿಯಲ್ಲಿ ಅರಿವಿರುತ್ತದೆ ಇಲ್ಲೇ ಇಲ್ಲ ಆದರೆ ಎಷ್ಟು ಮಟ್ಟಿಗೆ ಅರಿವು ಇರ್ತದೆ ಅಂತಂದರೆ ಈ ಸದ್ಯ ನಡೀತಾ ಇದೆ ಇದನ್ನು ಕೈ ಸುಡ್ತಾ ಇದೆ ಕೈ ಕತ್ತರಿಸ್ತಾ ಇದೆ ಬೆಳ್ಳಿಗೆ ತಗಲ್ತು ನನ್ನ ಬೆರಳಿಗೆ ತಗಲಿಸ್ಕೊಂಡು ಯಾರದೋ ಬೆರಳಂತ ನಾನು ನೋಡೋದಿಲ್ಲ ಆದರೆ ಆ ಬೆರಳೂ ಇಲ್ಲ ಆ ಹತಿಯಾರವೂ ಇಲ್ಲ ಆ ವಸ್ತು ಆದರೆ ಅರಿವಿದೆ ಸೋಪಲಂಬ ಓಕೆ ವಸ್ತುವತ ಉಪಲಂಬನ ಉಪಲಂಬ ಅಸತ್ಯ ಅಪಿ ವಸ್ತುನಿ ತೇನ ಸಹ ವರ್ತತೆ ಇತಿ ಸೋಪಲಂಬಂ ಚ ಶುದ್ಧಂ ಕೇವಲಂ ಪ್ರವಿವಿಕ್ತಂ ಜಾಗರಿತಾತ್ ಸ್ಥೂಲಾತ್ ಲೌಕಿಕಂ ಸರ್ವ ಪ್ರಾಣಿ ಸಾಧಾರಣತ್ವಾತ್ ಇಷ್ಯತೆ ಸ್ವಪ್ನಃ ಇತ್ಯರ್ಥಃ ಇಂತಹ ಒಂದು ವಿಶಿಷ್ಟವಾದ ಅನುಭವದ ಸಹಿತವಾಗಿ ಅಲ್ಲಿ ಇರುತ್ತದೆ ತೇನ ಸಹ ವರ್ತತೆ ಇತಿ ಆದ್ದರಿಂದ ಅದಕ್ಕೆ ಸೋಪಲಂಬಂ ಅಂತ ಕರೆಯೋದ್ರಲ್ಲಿ ಏನು ತಪ್ಪಿಲ್ಲ ಜಾಗೃತದಲ್ಲಿಯೂ ಸೋಪಲಂಬಂ ಸ್ವಪ್ನದಲ್ಲಿಯೂ ಸೋಪಲಂಬಂ ಚ ನೀವು ಶುದ್ಧ ಮಧ್ಯ ಕರೆದ್ರದಕ್ಕೆ ಕೇವಲ ಮಧ್ಯ ಕರೆದ್ರಿ ಶುದ್ಧಂ ಅಂದರೆ ಅದು ಕೇವಲಂ ಪ್ರವಿವಿಕ್ತಂ ಯಾವುದರ ಸ್ಪರ್ಶವೂ ಇಲ್ಲದೇನೆ ಇದೆ ಅದು ಸ್ವಪ್ನದಲ್ಲಿ ಏನು ಏನೇನು ಆಗಿದೆಯೋ ಅದು ಎಂದೂ ನಮ್ಮ ಸ್ಪರ್ಶಕ್ಕೆ ಬಂದಿಲ್ಲ ಕೈ ಸುಟ್ಟುಕೊಂಡ್ವಿ ಸ್ವಪ್ನದಲ್ಲಿ ಎಚ್ಚರಾದ್ರೂ ಕೈ ಸುಟ್ಟಿಲ್ಲ ಬಿಟ್ರಿ ಮುಗಿತಾವ ಸುಮ್ಮನೆ ಹೋಗ್ತಾವ್ರಿ ಇಲ್ಲ ಅದು ಸಹಿತ ನಾ ಹೇಳ್ದಂಗೆ ಕೇಳಬೇಕು. ವಸ್ತುವತ ಉಪಲಂಬನಂ ಉಪಲಂಬ ಅಸತ್ಯಪಿ ತೇನ ಸಹ ವರ್ತತೆ ಇತಿ ಸೋಪಲಂಬಂ ಚ ಕೇವಲ ಮತ್ತು ಯಾಕೆ ಶುದ್ಧ ಮತ್ತು ಯಾಕೆ ಕರೆದು ಅಂದರೆ ಅದು ಕೇವಲ ತಾನು ಮಾತ್ರವಾಗಿದೆ ಅಲ್ಲಿ, ಕೇವಲ ತಾನು ಮಾತ್ರವಾಗಿದೆ ಆದ್ದರಿಂದ ಶುದ್ಧ. ವ್ಯವಹಾರದ ಯಾವುದೇ ಗ್ರಾಹ್ಯ ಗ್ರಹಣಗಳು ಅಲ್ಲಿ ನಡೆದಿಲ್ಲ, ತಸ್ಮಾ ಶುದ್ಧ. ನಾಟ್ ಲೈಕ್ ಸಚ್ಚಿದಾನಂದ ಶುದ್ಧ. ಮತ್ತು ಯಾವ ಥರ ಇದು ಜಾಗರಿತಾತ ಸ್ಥೂಲಾತ ಲೌಕಿಕಂ, ಜಾಗೃತಾವಸ್ಥೆಯಲ್ಲಿಯ ಸ್ಥೂಲ ಪದಾರ್ಥಗಳಿಗಿಂತ ಸ್ಥೂಲ ಪದಾರ್ಥಗಳಂತೆ ಇದು ಅಲ್ಲ, ಆದ್ದರಿಂದ ಶುದ್ಧ. ಅಂದರೆ ಈಗ ಜಾಗೃತದ ಲೋಕ ವ್ಯವಹಾರಗಳಿಗಿಂತ ಶುದ್ಧವಾಗಿದೆ, ಆದರೆ ಇದು ಸಾಕ್ಷಾತ್ ಆತ್ಮ ಸಚ್ಚಿದಾನಂದ ಶುದ್ಧ ಅಲ್ಲ, ಆ ಶುದ್ಧತೆ ಅಲ್ಲ. ಮತ್ತು ಯಾವ ಶುದ್ಧ ಇದು? ಸ್ಥೂಲಾತ್ ಜಾಗರಿತಾತ್ ಲೌಕಿಕಂ, ಲೋಕ ವ್ಯವಹಾರದ ಶುದ್ಧಕ್ಕಿಂತ ಇದು ಶುದ್ಧವಾಗಿದೆ. ಇಲ್ಲಿ ಸಹಿತ ನೋಡಿ, ಈಗ ಲೋಕ ವ್ಯವಹಾರದ ನೋಡಿ, ಈ ಬಟ್ಟೆ ಸ್ವಲ್ಪ ಗಲೀಜಿದೆ ಅಂತೀವಿ, ಈ ಬಟ್ಟೆ ಶುದ್ಧವಾಗಿದೆ ಅಂತ. ಇಲ್ಲಿ ಕೂಡ ಶುದ್ಧ ಶಬ್ದವನ್ನು ಬಳಸ್ತೀವಿ, ಈ ಸ್ಥಳ ತುಂಬ ಶುದ್ಧವಾಗಿದೆ ಅಂತ ಹೇಳ್ತೀವಿ. ಈ ಶುದ್ಧಕ್ಕಿಂತ ಶುದ್ಧ ಅದು, ಯಾಕೆ ಅಲ್ಲಿ ಸ್ಥಳ ಇತ್ಯಾದಿಗಳ ಸ್ಪರ್ಶವೂ ಇಲ್ಲ. ಅವಸ್ತು ಏ ಇಲ್ಲಲ್ರಿ, ಎಲ್ಲ ನಾವು ಅಲ್ಲಿ ನಾವು ಕೂತ್ಕೊಂಡು ಉಪನ್ಯಾಸ ಕೇಳಿದ್ವಿ ಕನಸಿನಾಗ, ಬಾಪ ಯಾವ ಜಾಗ ತೋರಿಸ್ಬ. ಅಲ್ಲ ಅದು ಇಲ್ಲಿ ಹೆಂಗೆ ತರೋದು ರೀ, ಅದಕ್ಕೆ ಹೇಳಿದ್ವಿ ನಾವು ಅದು ಇಲ್ಲಿ ಬರೋದಿಲ್ಲ, ಅದಕ್ಕೆ ಅದು ಶುದ್ಧ. ಅದರಿಂದ ಆತ್ಮ ಶುದ್ಧ, ಆ ಜೊತೆ ಕುಡ್ಕೊಳಿಕ್ಕೆ ಹೋಗೇ ಇಲ್ಲ. ಅದು ಶುದ್ಧಂ ಕೇವಲಂ ಪ್ರವಿವಿಕ್ತಂ ಜಾಗರಿತಾತ್ ಜಾಗೃತಕ್ಕಿಂತ ಸ್ಥೂಲಾತ್ ಸ್ಥೂಲ ಭಾವಗಳಿಗಿಂತ ಲೌಕಿಕಂ ಸರ್ವಪ್ರಾಣಿ ಸಾಧಾರಣತ್ವಾತ್ ಲೌಕಿಕಂ ಸರ್ವಪ್ರಾಣಿ ಸಾಧಾರಣತ್ವಾತ್. ಅಲ್ಲಿ ಸ್ಥೂಲಾತ್ ಕಾಮ ಮಾಡ್ರಿ, ಲೌಕಿಕಂ ಸರ್ವಪ್ರಾಣಿ ಸಾಧಾರಣತ್ವಾತ್. ಲೌಕಿಕವು ಲೌಕಿಕ ಅಂದರೆ ಯಾವುದು? ಜಾಗೃತ. ಗುಡ್, ವೆರಿ ಗುಡ್. ಲೌಕಿಕ ಅಂದರೆ ಜಾಗೃತ. ಜಾಗೃತವು ಸರ್ವ ಪ್ರಾಣಿ ಸಾಧಾರಣತ್ವಾತ್, ಎಲ್ಲ ಪ್ರಾಣಿಗಳಿಗೂ ಎಲ್ಲ ಜೀವರಾಶಿಗಳಿಗೂ ಸಾಧಾರಣ. ಎಲ್ಲ ಪ್ರಾಣಿಗಳಿಗೂ ಸಾಧಾರಣ. ಯಾವ ಹೂವು ಇಲ್ಲಿ ಕಾಣಿಸ್ತಾ ಇದೆ, ಇದೇ ಹೂವು ನಾಯಿಗೂ ಕಾಣಿಸ್ತದೆ, ಸಾಧಾರಣ. ಯಾವ ವೃಕ್ಷ ಇಲ್ಲಿ ಕಾಣಿಸ್ತದೆ, ಇದೇ ವೃಕ್ಷವು ಕೂಡ ಹಸುವಿಗೂ ಕಾಣಿಸ್ತದೆ, ಸಾಧಾರಣ. ಯಾವ ಹಸುವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ, ಅದೇ ಹಸುವನ್ನು ನಾಯಿ ಕೂಡ ನೋಡ್ತದೆ, ಸಾಧಾರಣ. ಲೌಕಿಕ ಸಮಸ್ತ ವಸ್ತು ಪದಾರ್ಥಗಳು ಇವು ವ್ಯವಹಾರದಲ್ಲಿ ಎಲ್ಲರಿಗೂ ಸಾಧಾರಣ. ಸರ್ವ ಪ್ರಾಣಿ ಸಾಧಾರಣತ್ವಾತ್. ಆದರೆ ಅವಸ್ತು ವ್ಯವಹಾರಕ್ಕೆ ಉಪಯೋಗ ಬರುವುದಿಲ್ಲ. ಏನಂತ ಕರೆಯೋಣ? ಸ್ವಪ್ನ ಇಷ್ಯತಿ, ಸ್ವಪ್ನ ಎಂದು ಕರೆಯುತ್ತಾರೆ ವೇದಾಂತದಲ್ಲಿ. ಇದನ್ನ ಅದನ್ನು ಜಾಗೃತ ಅಂತ ಕರೆದರು, ಇದನ್ನು ಸ್ವಪ್ನ ಅಂತ. ಟೆಕ್ನಿಕಲ್ ಅಷ್ಟೇ. ಜಾಗೃತ ಅನ್ನೋ ಶಬ್ದ ಉಪಯೋಗ ಮಾಡಿಬಿಟ್ರೆ ಆಗೋಗ್ಬಿಡ್ತದೆ. ಸೊ ಟೆಕ್ನಿಕಲ್ ಅನಾಲಿಸಿಸ್. ಅವಸ್ತು ಅನುಪಲಂಬಂ ಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೇ ಪ್ರಕೀರ್ತಿತಂ ಅವಸ್ತು ಅನುಪಲಂಬಂ ಚ ಅವಸ್ತು ಅನುಪಲಂಬ ನುಪಲಂಬ ಅವಸ್ತ್ವನುಪಲಂಬಂ ಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ ಬುದ್ಧೈಹಿ ಬುದ್ಧನ ಅನುಯಾಯಿಗಳಿಂದ ಅಂತ ಬರ್ಕೋಬೇಡ್ರಿ. ಬುದ್ಧಿ ಅಂದ್ರೆ ಜ್ಞಾನಿಗಳಿಂದ ಹಾಗೆ ಉಪಯೋಗಿಸಿದಾಗ ಹಾಗೆ ಅಂತ ಹೇಳ್ತಾರೆ. ಬುದ್ಧ, ಬುದ್ಧನ ಅನುಯಾಯಿ, ಬುದ್ಧನ ಹೇಳಿಕೆ, ಬುದ್ಧನ ವಸ್ತು ಅವಸ್ತು ಅವಸ್ತು ಅನುಪಲಂಬಂ ಚ ಅವಸ್ತು ವಸ್ತು ಇಲ್ಲ. ಕೇಳ್ಕೊಳ್ಳಿ, ಭಾರಿ ಚಂದದ ಇದು. ಅವಸ್ತು ವಸ್ತು ಇಲ್ಲ. ವಸ್ತು ಅಂದರೆ ಏನು? ಅವಿದ್ಯಾಕಲ್ಪಿತ ವಸ್ತು. ಅವಿದ್ಯಾಕಲ್ಪಿತ ಅಂದರೆ ಏನು? ಆರೋಪಿತ ವಸ್ತು. ಆರೋಪಿತ ವಸ್ತು ಅಂದರೆ ಲೋಕ ವ್ಯವಹಾರದ ವಸ್ತು. ಈಗ ಹೇಳು, ಆ ವಸ್ತು ಅಂದರೆ ಏನು? ಅವು ಇಲ್ಲ ಅಂತ ಅಂದ್ಕೊಳ್ರಿ. ಇಲ್ಲ. ಉಪಲಂಬಂ, ಅರಿವೂ ಇಲ್ಲ. ಅನುಪಲಂಬಂ ಅವಸ್ತು ಅನುಪಲಂಬಂ ಚ ವಸ್ತು ಇಲ್ಲ ಮತ್ತು ಉಪಲಂಬವೂ ಇಲ್ಲ, ಅರಿವೂ ಇಲ್ಲ. ಅದೇನದು? ಅದೇನದು? ಇಲ್ಲಿ ಬೇರೆ ಶಬ್ದನ ಕೊಡ್ತಾರೆ, ಲೋಕೋತ್ತರಂ ಇತಿ ಸ್ಮೃತಂ. ಟೆಕ್ನಿಕಲ್ ನಮ್ಮದ್ದು ಹೇಳೇನು ನಿಮಗೆ. ಒಂದು 10 ಶ್ಲೋಕ ಸ್ವಲ್ಪ ಟೆಕ್ನಿಕಲ್ ಜಿಜ್ಞಾಸ ಅಂತ ಅಂದಾರ ಅಷ್ಟೇ. ನಿಮಗೆಲ್ಲ ತಿಳಿದು ಹೋಗ್ಬಿಟ್ರೆ ಜಾಗೃತ ಸ್ವಪ್ನ ಸುಶಕ್ತಿ. ಲೋಕೋತ್ತರಂ ಇತಿ ಸ್ಮೃತಂ ಸ್ಮೃತಂ ಸ್ಮೃತಂ. ಉಪನಿಷತ್ತು ವೇದಾಂತ ಕ್ಷೇತ್ರದಲ್ಲಿ, ವೇದಾಂತ ಬೋಧನೆಯಲ್ಲಿ ಇದನ್ನು ಏನಂತ ಕರೀತಾರೆ? ಲೋಕೋತ್ತರಂ ಅಂತ ಕರೀತಾರೆ. ನೀವು ಹೇಗೆ ಗಾಢ ನಿದ್ರೆ ಅಂತ ಕರೆದ್ರು, ಅದನ್ನೇ ಉಪನಿಷತ್ತು ವಿಚಾರಗಳಲ್ಲಿ, ವೇದಾಂತ ವಿಚಾರಗಳಲ್ಲಿ ಲೋಕೋತ್ತರಂ ಅಂತ ಕರೀತಾರೆ. ಜಾಗೃತ ಮತ್ತು ಸ್ವಪ್ನ ಮತ್ತು ನಿದ್ರ ಇವು ಜ್ಞಾನಂ ಮತ್ತು ಜ್ಞೇಯಂ ಎನ್ನುವ ವ್ಯವಹಾರಕ್ಕೆ ಲಭ್ಯ ಇವೆ. ಆದರೆ ವೇದಾಂತವು ಇನ್ನೂ ಒಂದು ಶಬ್ದವನ್ನು ಕೊಡುತ್ತದೆ. ಏನದು ಶಬ್ದ? ವಿಜ್ಞೇಯಂ. ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ. ವಿಜ್ಞೇಯ ಕೊಡಿ, ಬ್ರಾಕೆಟ್ ನಂಬರ್ ಕೊಡ್ರಿ, ತುರಿಯ ಅಥವಾ ಪಾರಮಾರ್ಥಿಕ ಸತ್ಯ, ಆತ್ಮತತ್ವಂ ಇತ್ಯರ್ಥ. ಎಲ್ಲ ಪರ್ಯಾಯ ಶಬ್ದಗಳು. ಆತ್ಮತತ್ವಂ ಇತ್ಯರ್ಥ. ಎಂದು ಜ್ಞಾನಿಗಳು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಏನು ಎಂದು ಈಗೇನು ನಾವು ಹೇಳಿದ್ವಿ. ಉಪನಿಷತ್ತು ಜಾಗೃತವನ್ನು, ಸ್ವಪ್ನವನ್ನು, ಶುದ್ಧ ಲೌಕಿಕ, ಲೌಕಿಕ, ಶುದ್ಧ ಲೌಕಿಕ ಅಂತ ಕರೆ, ಲೋಕೋತ್ತರ ಅಂತ ಕರೆದು. ಹಾಗೆಯೇ ಜ್ಞಾನಿಗಳು ಈ ತುರಿಯ ಅವಸ್ಥೆಯನ್ನು ಅವರು ಈ ಪ್ರಕಾರ ಬುದ್ಧೈಹಿ ಪ್ರಕೀರ್ತಿತಂ ವಿಜ್ಞೇಯಂ ಎಂದು ಕರೆಯುತ್ತಾರೆ. ವಿಜ್ಞೇಯಂ ಇತಿ ಪ್ರಕೀರ್ತಿತಂ, ವಿಜ್ಞೇಯಂ ಎಂದು ಹೇಳುತ್ತಾರೆ. ಭಾಷ್ಯ 347. ಅವಸ್ತು ಅನುಪಲಂಬಂ ಚ ಗ್ರಾಹ್ಯ ಗ್ರಹಣ ವರ್ಜಿತಂ ಇತ್ಯೇತತ್ ಲೋಕೋತ್ತರಂ ಅತಯೇವ ಲೋಕಾತೀತಂ ಗ್ರಾಹ್ಯ ಗ್ರಹಣ ವಿಷಯಃ ಹಿ ಲೋಕಃ. ವಸ್ತು ಇಲ್ಲ, ಉಪಲಂಬನವೂ ಇಲ್ಲ, ಗ್ರಾಹ್ಯ ಗ್ರಹಣ ವ್ಯವಹಾರವೂ ಇಲ್ಲ. ಅದನ್ನು ಲೋಕೋತ್ತರಂ ಅತೈವ ಲೋಕಾತೀತಂ, ಅದನ್ನೇನಂತ ಕರೆದರು ಲೋಕೋತ್ತರ ಅಂತ ಕರೆದರು. ಏನು ಲೋಕೋತ್ತರ ಟೆಕ್ನಿಕಲಿ ಅರ್ಥ? ಹೇಳ್ತಾರೆ ಲೋಕಾತೀತಂ, ಲೋಕದ ಯಾವ ವ್ಯವಹಾರಕ್ಕೂ ಅದು ಲಭ್ಯ ಇಲ್ಲ. ಹೇಳಿ ನೋಡೋಣ, ನಿದ್ರೆ ಯಾವ ಲೋಕದ ಯಾವ ವ್ಯವಹಾರಕ್ಕೆ ನಿದ್ರೆ ಲಭ್ಯ ಇದೆ? ಕುರ್ಲಾನ್, ಕುರ್ಲಾನ್ ವ್ಯವಹಾರ ಹೌದಲ್ಲ, ಅಲ್ಲೇ ತಾನೇ ನಿದ್ರೆ ಬರೋದು. ಹಾಗೆ ಹೇಳಿದ ಹಾಗೆ ಇಲಿ ಇಲಿ ಇಲಿ ಟಿನ್ ಟಿನ್ ಟಿನ್ ಶಬ್ದ ಮಾಡಬೇಕು. ಏನು ನಿದ್ರೆ ಬಂದಾಗ ಕುರ್ಲಾನ್ ಇರೋದಿಲ್ಲ, ಆದ್ದರಿಂದ ಕುರ್ಲಾನ್ ಇದು ನಿದ್ರೆ ವ್ಯವಹಾರ ಅಲ್ಲ. ಲೋಕೋತ್ತರ ಅತೈವ ಲೋಕಾತೀತಂ, ಲೋಕೋತ್ತರಂ ಅಂತ ಯಾಕೆ ಕರೀತಾರೆ? ಲೋಕಾತೀತಂ ತಸ್ಮಾತ್ ಲೋಕೋತ್ತರ. ಲೋಕಾತೀತಂ ಅಂದ್ರೇನು? ಲೋಕದ ಯಾವ ಗ್ರಾಹ್ಯ ಗ್ರಹಣ ಸಂಬಂಧ ವ್ಯವಹಾರಗಳಿಗೆ ಲಭ್ಯ ಇಲ್ಲ, ಆವಾಗ ಏನಾಗ್ತದೆ? ಲೋಕಾತೀತ ಐ ಅಲೌಕಿಕ ಅಂದ್ರೆ ಮತ್ತೆ ಅಲ್ಲೂ ಹೊಂಟ್ರಿ ನೀವು, ಅದೃಷ್ಟ ಅಲೌಕಿಕ ಅದೃಷ್ಟ. ಮಾತಾಡೋರಿಗೇನ್ರಿ ಮಾತಾಡಿ ಕೊಡ್ತೇವೆ ಮಾತಾಡ. ನಾನೇ ಮತ್ತೆ ಮತ್ತೆ ಹೇಳ್ತಿರ್ತೇನೆ, ಲೋಕ ವ್ಯವಹಾರದಲ್ಲಿ ಮಾತುಗಳಿಗೆ ಕೊರತೆ ಇಲ್ಲ. ನೀವು ಮಾತುಗಳ ಮಾತುಗಳ ಮಾತುಗಳ ಹಿಂದೆ ಓದುತ್ತಾದರೆ ನೀವು ಮಾತಾಡ್ತಾನೆ ಇರ್ತೀರ ಅಷ್ಟೇ. ಆ ಮಾತುಗಳಲ್ಲಿ ಹುರುಳಿರಬೇಕು, ಹುರುಳು, ನೆವರ್ ಮೈಂಡ್ ಅವಾಗ ಇವಾಗ, ಬಟ್ ಸ್ಪಷ್ಟ ಮಾಡ್ತಾ ಇರಬೇಕು. ಓಕೆ, ಏನಿವೆ ಗ್ರಾಹ್ಯ ಗ್ರಹಣ ವಿಷಯ ಹಿ ಲೋಕ, ಕ್ಲಿಯರ್ ಬರಲ್ಲ ಕೊಟ್ಟೆ ಬಿಟ್ಟಾರೆ ನೋಡ್ರಿ ಅವರು. ಲೋಕ ಅಂದ್ರೆ ಏನು? ಗ್ರಾಹ್ಯ ಗ್ರಹಣ ವಿಷಯ. ಹಾಂ, ಕೊಡೋದು ತಗೊಳ್ಳೋದು, ವ್ಯವಹಾರ. ನಿದ್ರೆ ಇಲ್ಲದು ಇಲ್ಲ, ತದ ಅಭಾವಾತ್ ನಿದ್ರೆ ಇಲ್ಲದು ಇಲ್ಲ. ಭಾಷ್ಯ ಸರ್ವ ಪ್ರವೃತ್ತಿ ಬೀಜಂ ಸುಷುಪ್ತಂ ಇತ್ತೇತತ್. ಈಗ ಹೇಳ್ತಾರೆ ಇಷ್ಟೆಲ್ಲ ಟೆಕ್ನಿಕಲ್ ವಿಷಯ ಮುಗಿಸಿದ ಮೇಲೆ ಏನಂತ ಹೇಳ್ತಾರೆ? ಸರ್ವ ಪ್ರವೃತ್ತಿ ಬೀಜಂ ಸುಷುಪ್ತಂ. ಏನಪ್ಪ ಅದು ಅವಸ್ಥ ಅಂದರೆ, ಸರ್ವ ಪ್ರವೃತ್ತಿ ಬೀಜಂ, ಎದ್ದ ತಕ್ಷಣವೇ ಏನೇನು ಆಗೋದಿದೆ, ಮಂದ ನಂತರ ಏನೇನಾಗೋದಿದೆ, ಮತ್ತೆ ನಂತರ ಏನಾಗೋದಿದೆ, ಅವಷ್ಟು ಬೀಜ ರೂಪದಲ್ಲಿ ಇದ್ದಂತಹ ಸ್ಥಾನ ಯಾವುದು ಅಂತಂದರೆ ಅದು ಸುಷುಪ್ತಿ ಸ್ಥಾನ. ಸರ್ವ ಪ್ರವೃತ್ತಿ ಬೀಜಂ, ಗುಣಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಏನೇನು ಬೀಜಗಳವೋ ಅಷ್ಟು ಬೀಜಗಳ ಸ್ಥಾನ ಸುಷುಪ್ತಿ ಸ್ಥಾನ. ಅದಕ್ಕೆ ಏನೂ ಗೊತ್ತಾಗೋದಿಲ್ಲ, ನಮಗೆ ಅರಿವಿಗೆ ಬರೋದಿಲ್ಲ. ಇಲ್ಲ ಸ್ವಾಮೀಜಿ, ಕೆಲಸ ನಾವು ಮಲ್ಕೊಂಡಾಗ ನಿದ್ರೆ ಮಾಡ್ತಾ ಇದ್ದಾಗ ಕೆಲವು ನಾಳೆ ಏನು ನಂತರ ಏನು ಅನ್ನುವ ಅನುಭವಗಳಲ್ಲಿ ನಮಗೆ ಕಂಡು ಬರ್ತವೆ. ಅವ ನಾವು ಹೇಳ್ತೀವಿ ಅದು ನಿದ್ರೆಯಲ್ಲಿ ಕಂಡು ಬಂದಲ್ಲ, ಕನಸಿನಲ್ಲಿ ಕಂಡು ಬಂದ, ಅದು ಕೂಡ ಪ್ರವೃತ್ತಿನೇ. ನಮ್ಮ ಅನಿಸಿಕೆಗಳು ಕೂಡ ಪ್ರವೃತ್ತಿನೇ. ನಮ್ಮ ಭಾವನೆಗಳು ಕೂಡ ಪ್ರವೃತ್ತಿಯೇ, ನಮ್ಮ ಅನಿಸಿಕೆಗಳು ಕೂಡ ಪ್ರವೃತ್ತಿಯೇ. ಎಷ್ಟು ಪ್ರವೃತ್ತಿಗಳು ಬೀಜ ರೂಪದಲ್ಲಿ ಇರ್ತವೆ. ಎಲ್ಲಿ ಯಾವಾಗ ಸುಷುಪ್ತಿ ಪುರುಷಾರ್ಥಹೀನವಾಗಿರ್ತವೆ. ಓಕೆ ನೆಕ್ಸ್ಟ್ ಏವಂ ಸ್ಮೃತಂ ಸ ಉಪಾಯಂ ಪರಮಾರ್ಥ ತತ್ವಂ. ಈ ವಿಚಾರಗಳನ್ನೇ ಸ್ಮೃತಿಯಲ್ಲಿ ಉಪಾಯವನ್ನಾಗಿಟ್ಕೊಂಡು ಪರಮಾರ್ಥ ತತ್ವವನ್ನು ತಿಳಿಸಿ ಹೇಳುತ್ತವೆ. ಹೌದಾ? ಏವಂ ಈ ಪ್ರಕಾರ ಸ್ಮೃತಂ ಶ್ರುತಿಗಳು ಮತ್ತು ಸ್ಮೃತಿಗಳು ಸ ಉಪಾಯಂ ಉಪಾಯ ಸಹಿತವಾಗಿ ಪರಮಾರ್ಥ ತತ್ವಂ ಪಾರಮಾರ್ಥಿಕ ತತ್ವವನ್ನು ತಿಳಿಸಿ ಹೇಳುತ್ತವೆ. ಏನೇನು ಉಪಾಯಗಳು ಹೇಳ್ರಿ ನೋಡೋಣ. ಈಗ ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂ ಚ ಕ್ರಮೇಣ ಏನ ಜ್ಞಾನೇನ ಜ್ಞಾಯತೆ ತಜ್ಞಾನಂ. ಹೌದಾ? ಭಾಷ್ಯ ನೋಡ್ಕೊಡ್ರಿ. ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂ ಚ ಕ್ರಮೇಣ ಏನ ಜ್ಞಾನೇನ ಜ್ಞಾಯತೆ ತಜ್ಞಾನಂ ಜ್ಞೇಯಂ ಏತಾನ್ಯೇವ ತ್ರೀಣಿ. ಜ್ಞಾನೇನ ಜ್ಞಾಯತೆ ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂ ಚ ಕ್ರಮೇಣ ಜ್ಞಾನೇನ ಜ್ಞಾಯತೆ ತಜ್ಞಾನಂ. ಯಾವ ಜ್ಞಾನದಿಂದ ಇವುಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವೋ, ಯಾವ ಅರಿವಿನಿಂದ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ, ಯಾವ ಆತ್ಮನಿಂದ ಇವುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ತಜ್ಞಾನಂ. ತಜ್ಞಾನಂ ಆ ಅರಿವನ್ನು ಜ್ಞಾನವೆಂದು ಹೇಳಲ್ಪಡುತ್ತದೆ, ಆ ಆತ್ಮನನ್ನು ಜ್ಞಾನ ಅಂತ ಹೇಳಲ್ಪಡುತ್ತದೆ. ಯಾವ ಆತ್ಮ ಯಾವ ಅರಿವು ಯಾವ ಅರಿವಿನಿಂದಾಗಿ ಯಾವ ಆತ್ಮನಿಂದಾಗಿ ಯಾವ ಇರುವಿಕೆಯಿಂದಾಗಿ ಇವೆಲ್ಲವೂ ಕೂಡ ಇವೆಲ್ಲವಂದರೆ ಯಾವುವು? ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರಂ ಚ ಕ್ರಮೇಣ ಏನ ಜ್ಞಾನೇನ ಜ್ಞಾಯತೆ. ಒಂದು ಬಿಟ್ಟು ಒಂದು ಇವರಾರು, ಇವರು ಬಿಟ್ಟು ಇವರು, ಇವರಾರು ಜಾಗೃತ ಬಿಟ್ಟು ಸ್ವಪ್ನ, ಓಹೋ ಸ್ವಪ್ನ, ಸ್ವಪ್ನ ಬಿಟ್ಟು ಸುಷುಪ್ತಿ, ಇವರ ಬಿಟ್ಟು ಇವರಾರು ಅಂತ ನಾವು ಹೇಳ್ತೇವಲ್ಲ. ಹಾಗೆ ಒಂದೊಂದು ಜ್ಞಾನ ಆಗ್ಬೇಕಾದ್ರೆ ಒಂದು ಬಿಡ್ತಾ ಬಿಡ್ತಾ ಬಂದಿರ್ತೀವಿ ನಾವು. ಏತಮನ್ನಮಯಮಾತ್ಮಾನ ಉಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನ ಉಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನ ಉಪಸಂಕ್ರಾಮತಿ. ನಾವು ಸಂಕ್ರಮಣ ಮಾಡ್ತಾ ಬರ್ತೀವಿ. ಇವರೆಲ್ಲ ಜನರು ಸಂಕ್ರಮಣ ಮಾಡ್ತಾರೆ. ಇಲ್ಲಿ ಉಪನಿಷತ್ ಹೇಳ್ತದೆ ಪ್ರತಿ ಕ್ಷಣವೂ ಪ್ರತಿನಿತ್ಯವೂ ಪ್ರತಿಯೊಬ್ಬರು ಪ್ರತಿಯೊಂದು ಜೀವವು ಕೂಡ ಸಂಕ್ರಮಣ ಮಾಡ್ತದೋ ಮಹಾರಾಯ. ಒಂದು ಕ್ಷೇತ್ರ ಬಿಟ್ಕೊಟ್ಟು ಇನ್ನೊಂದು ಕ್ಷೇತ್ರವನ್ನು ಸೇರೋದೇ ಸಂಕ್ರಮಣ. ಇದು ಒಂದು ಒಂದು ಅಯನ ಬಿಡ್ತಾನೆ ಇನ್ನೊಂದು ಅಯನನ್ನು ಸೇರ್ಕೊಡ್ತಾನೆ, ಮುಗಿದು ಅಷ್ಟು. ಅವನು ಶನಿನೂ ಅಷ್ಟೇ, ಅವನು ಒಂದು ಗ್ರಹದಲ್ಲಿ ಇರ್ತಾನೆ ಬಿಡ್ತಾನೆ ಇನ್ನೊಂದು ಗ್ರಹಕ್ಕೆ ಹೋಗ್ತಾನೆ. ಸಂಕ್ರಮಣ ಮಾಡಿದ್ನೇ ಇಲ್ಲ, ಯಾರಿಗೂ ತಪ್ಪಿಲ್ಲ, ಇವನು ಶನಿ ಕೂಡ ತಪ್ಪಿಲ್ಲ ಅಂತ ಇಲ್ಲ. ಎಲ್ಲ ಸಂಕ್ರಮಣ ಮಾಡ್ತಾನೆ ಇರ್ತಾರೆ. ಬದಲಾವಣೆಯು ಸಂಸಾರದ ನಿಯಮ ಅಟೆ. ಜಗದ ನಿಯಮ ಬದಲಾಗ್ತಾ ಇರ್ಬೇಕು. ಈ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರ 6 ತಿಂಗಳಾಯ್ತು ನನಗೆ ನೆಗಡಿ ಇಲ್ಲ, ಕೆಮ್ಮಿಲ್ಲ, ಏನೇನಿಲ್ಲ ನೋಡ್ರಿ. ಆಮೇಲೆ 3 ವರ್ಷ ಆದ್ಮೇಲೆ ಹೋಗ್ತಾನೆ, ಏನಪ್ಪ ಈಗಡೆ ನೆಗಡಿ ಕೆಮ್ಮು ಅಂತ ಬಂದೀಯಾ, ಹೆಂಗೆ ಬಂದೀಯ? ಏ ನೆಗಡಿ ಇಲ್ಲ, ಕೆಮ್ಮಿಲ್ಲ, ಜ್ವರ ಇಲ್ಲ, 6 ವರ್ಷ ಆಯ್ತು, ಏನೇನಿಲ್ಲ ನೋಡ್ರಿ. ಡಾಕ್ಟ್ರ್ ಭಾಳ ಕೇರ್ಫುಲ್ಲಾಗಿ ಪರೀಕ್ಷೆ ಮಾಡ್ತಾರೆ, ಏನೋ ಪ್ರಾಬ್ಲಮ್ ಅದ. ಏಕೆಂದರೆ ವರ್ಷದಲ್ಲಿ 1 ಸಲ 2 ಸಲ ನೆಗಡಿ ಕೆಮ್ಮು ಜ್ವರ ಬರಬೇಕು, ಅದು ದೇಹ ಸುಸ್ಥಿತಿಯಲ್ಲಿದೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಪರ್ಫೆಕ್ಟ್ ಆಗಿದೆ, ಎಲ್ಲ ಫೈಟ್ ಮಾಡಿ ಕರೆಕ್ಟಾಗಿ ಇಟ್ಕೋತಾವೆ ಅನ್ನೋಂಥದ್ದು ಸ್ಪಷ್ಟವಾಗ್ತದೆ. ಒಂದು ವೇಳೆ ಅದು ಇಲ್ಲ ಅಂತಂದರೆ ಹೌದಲ್ಲ, ಜ್ವರ ಕೆಮ್ಮು ಇಲ್ಲ ಅದು ಏನೋ ಪ್ರಾಬ್ಲಮ್, ಒಮ್ಮೆಲೆ ವೈರಲ್ ಡಮಾರ್ ಅಂತ ಬರ್ಬೇಕ್ರಿ, ಕೆಮ್ಮು ನೆಗಡಿ ಜ್ವರ ಬರಬೇಕು ಅಂತ ನಾ ಅಂತೇನೆ. ಬರವಲ್ವು ನಾನೇ ಮಾಡ್ತೇನೆ, ಬರೋದೇ ಇಲ್ಲವು ನಮಗೆಲ್ಲ. ಅವು ಬಂದರೆ ರೆಸ್ಟ್ ಇರ್ತದೆ 1 ವಾರ 10 ದಿವಸ 15 ದಿವಸ. ನಾನಂತೂ ಬಂದರೆ 4-6 ದಿವಸ ಆರಾಮ ಹೊತ್ಕೊಂಡ್ಬಿಡ್ತೀನಿ. ಐ ಆಮ್ ವೆರಿ ಹ್ಯಾಪಿ, ಒಳಗೆ ಹೋಗ್ಬಿಡ್ತೀನಿ. ಯಾರದೋ ಫೋನ್ ಬರ್ಲಿಕ್ಕಿತ್ತು. ಓಕೆ ನೋಡ್ರಿ, ಇಲ್ಲಿ ಮುಂಚೆ ಏತದ್ ಜ್ಞೇಯಂ ಏತಾನೇವ ತ್ರೀಣಿ ಏತದ್ ವ್ಯತಿರೇಕೇಣ ಜ್ಞೇಯ ಅನುಪಪತ್ತೇ ಸರ್ವ ಪ್ರಾವಾದುಕ ಕಲ್ಪಿತ ವಸ್ತುನಃ ಅತ್ರೈವ ಅಂತರ್ಭಾವಾತ್ ವಿಜ್ಞೇಯಂ ಪರಮಾರ್ಥ ಸತ್ಯಂ ತುರ್ಯಾಖ್ಯಂ ಅದ್ವಯಂ ಅಜಂ ಆತ್ಮತತ್ವಂ ಇತ್ಯರ್ಥಃ. ಈವರೆಗೂ ನಾವೇನು ಹೇಳಿದೆವು, ಏನೇನು ಲೌಕಿಕಂ ಶುದ್ಧಂ ಲೌಕಿಕಂ ಲೌಕಿಕಂ ಶುದ್ಧ ಲೌಕಿಕಂ ಲೋಕೋತ್ತರ ಚ ಲೋಕೋತ್ತರಂ ಚ ಏನು ಒಂದು ಕ್ರಮದಲ್ಲೆಲ್ಲ ಹೇಳಿದ್ವಿ. ಮತ್ತು ಇದನ್ನು ಹೇಳಿದ್ವಿ, ಯಾವ ಜ್ಞಾನದಲ್ಲಿ ಇವೆಲ್ಲವೂ ತಿಳಿಯಲ್ಪಡುತ್ತವೆಯೋ ಅದನ್ನು ನಿಜವಾದ ಜ್ಞಾನ ಅಂತ ನಾವು ಕರಿತೀವಿ ಅಂತ ಹೇಳಿದ್ವಿ. ತಜ್ಞಾನ ಏತಾನೇವ ತ್ರೀಣಿ ಜ್ಞಾನಂ ಜ್ಞೇಯಂ ವಿಜ್ಞೇಯಂ, ಜ್ಞಾನಂ ಜ್ಞೇಯಂ ವಿಜ್ಞೇಯಂ ಇವು ಮೂರು. ಇವು ಮೂರು ಇಲ್ಲ ಅಂದರೆ ಏತದ್ ವ್ಯತಿರೇಕೇನ, ಇವು ಮೂರು ಇಲ್ಲ ಅಂದರೆ ಜ್ಞೇಯ ಅನುಪಪತ್ತೇ ತಿಳ್ಕೊಳ್ಳೋಕೇನು ಇರೋದು. ಇವು ಮೂರು ಇಲ್ಲ ಅಂದರೆ ತಿಳಿದುಕೊಳ್ಳಿಕ್ಕೆ ಏನೂ ಇರೋದಿಲ್ಲ. ಈ ಮೂರು ಇಲ್ಲದೇ ಇದ್ದದ್ದು ಯಾವುದ ಪರಿಸ್ಥಿತಿ? ಹಾಂ, ತುರಿಯನಲ್ಲಿ ತಿಳಿಯೋದು ಏನೂ ಇಲ್ಲ. ತುರಿಯ ತಿಳಿದ್ರೆ 100 ಮಾರ್ಕ್ಸ್ ಕೊಡ್ತೀವಿ. ತುರಿಯ ತಿಳಿದನೆ ನೀವು ಎಷ್ಟೇ ತಿಳ್ಕೊಂಡ್ರು ಕೂಡ ಅಲ್ಲಲ್ಲೇ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಷ್ಟೆ, 100 ಮಾರ್ಕ್ಸ್ ಕೊಡೋಲ್ಲ. 100 ಮಾರ್ಕ್ಸ್ ಕೊಡೋದು ಅಂತಂದರೆ ತಿಳಿಲಿಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಅರ್ಥ. 90 ಕೊಡೋದು ಇನ್ನೂ 10% ತಿಳ್ಕೊಂಬೋದು ಬಾಕಿ ಇದೆ ಅಂತ, 95 ಅಂದರೆ 5% ತಿಳ್ಕೊಂಬೋದು ಬಾಕಿ ಇದೆ ಅಂತ. 100% ಅಂದ್ಕೊಂಡು ಏನಾಗ್ಬಿಡ್ತೀಗ ತಿಳ್ಕೊಂಬೋದು ಏನು ಬಾಕಿ ಇಲ್ಲ, ಹೌದಾ? ಅದಕ್ಕೆ ಹೇಳ್ತಾರೆ ನೀನು ಒಂದು ಕೆಲಸ ಮಾಡು, ಸರ್ವ ಪ್ರಾವಾದುಕ ಕಲ್ಪಿತ ವಸ್ತುನಃ ಅಂತ ಅತ್ರ ಏವ ಅಂತರ್ಭಾವಾತ್. ಎಲ್ಲ ವ್ಯಾವಹಾರಿಕ ಕಲ್ಪಿತ ವಸ್ತುಗಳು ಅಂತೇನಿವೆಯೋ, ಅವಿದ್ಯೆಯಿಂದ ಕಲ್ಪಿತವಾದ ವಸ್ತುಗಳು ಅಂತೇನಿವೆಯೋ, ಅವೆಲ್ಲವುಗಳ ಮೂಲ ಸ್ಥಾನ, ಅವೆಲ್ಲವುಗಳ ಮೂಲ ಸ್ಥಾನ ಅಂತರ್ಭಾವಾತ್, ಅವೆಲ್ಲವೂ ಒಳಗೊಂಡಿರುವಂತಹ ಮೂಲ ಏನದು ಮೂಲ? ಅವಿದ್ಯಾ. ಅದನ್ನು ಕಳ್ಕೊಂಡಿರುವಂಥ ಸ್ಥಿತಿ, ಅಜ್ಞಾನವನ್ನು ಕಳೆದುಕೊಂಡಿರುವಂಥ ಸ್ಥಿತಿ. ಪರಮಾರ್ಥ ಸತ್ಯಂ ತೂರ್ಯಾಖ್ಯಂ, ಅದನ್ನು ಕಳ್ಕೊಂಡದ ಅವಿದ್ಯಾ ಅಜ್ಞಾನವನ್ನು ಕಳೆದುಕೊಂಡಿರುವಂಥ ಸ್ಥಿತಿ ಯಾವುದು ಅಂತಂದರೆ ಅದು ಪರಮಾರ್ಥ ಸತ್ಯಂ ತೂರ್ಯಾಖ್ಯಂ ಅದ್ವಯಂ ಅಜಂ ಆತ್ಮತತ್ವಂ ಇತ್ಯರ್ಥ. ಏನ್ರಿ ಪರಮಾರ್ಥ ಸತ್ಯ ಅಂದರೆ? ಏನು ಪರಮಾರ್ಥ ಸತ್ಯ ಅಂತಂದರೆ ಎರಡಿಲ್ಲದೇ ಇರುವಂಥ ಸತ್ಯ, ಜನ್ಮರಹಿತವಾದಂಥ ಸತ್ಯ, ತಾನೇ ತನ್ನ ಸ್ವರೂಪವಾದಂತಹ ಸತ್ಯ, ಆತ್ಮತತ್ವಂ ಇತ್ಯರ್ಥ. ಸದಾ ಸರ್ವದಾ ಏತತ್ ಲೌಕಿಕಾದಿ ವಿಜ್ಞೇಯಾಂತಂ ಬುದ್ಧೈಹಿ ಪರಮಾರ್ಥದರ್ಶಿಭಿಃ ಬ್ರಹ್ಮವಿದ್ಭಿಃ ಪ್ರಕೀರ್ತಿತಂ. ಸದಾ ಸರ್ವದಾ ಏತತ್, ಇದನ್ನೇ ಲೌಕಿಕಾದಿ ವಿಜ್ಞೇಯಾಂತಂ, ಲೌಕಿಕ ಶುದ್ಧ ಲೌಕಿಕ ಲೋಕಾಂತರ ವಿಜ್ಞೇಯ ಇವುಗಳನ್ನು ಬುದ್ಧೈಹಿ ಇವುಗಳನ್ನು ಇವುಗಳಿಂದ ಸಹಿತವಾದಂಥ ಯಾವ ತಿಳುವಳಿಕೆ ಇದೆಯೋ ಆ ತಿಳುವಳಿಕೆಯನ್ನು ಬುದ್ಧೈಹಿ, ಯಾರು ಬುದ್ಧೈ ಅಂದರೆ ಪರಮಾರ್ಥ ದರ್ಶಿಭಿ ಪರಮಾರ್ಥ ಜ್ಞಾನವನ್ನು ಹೊಂದಿದವರು, ಬ್ರಹ್ಮವಿದ್ಭಿ ಬ್ರಹ್ಮನನ್ನು ತಿಳಿದವರು, ಪ್ರಕೀರ್ತಿತಂ ಅವರು ಮತ್ತೆ ಮತ್ತೆ ಇದನ್ನು ವ್ಯಾಖ್ಯಾನಿಸುತ್ತಾ ಇರುತ್ತಾರೆ, ಅವರೇ ಬ್ರಹ್ಮಜ್ಞಾನಿಗಳು. ಮತ್ತೆ ಮತ್ತೆ ವ್ಯಾಖ್ಯಾನಿಸ್ತಾ ಇರ್ತಾರೆ, ಅವರೇ ಬ್ರಹ್ಮಜ್ಞಾನಿಗಳು. ಅಲ್ಲಿಗೆ ಒಂದು ಸಬ್ಜೆಕ್ಟನ್ನು ಮುಗಿಸಿದ್ದಾರೆ, ಮುಂದಿನ ಸಬ್ಜೆಕ್ಟನ್ನು ಮತ್ತೆ ನಾಳೆ ನೋಡೋಣ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ದಯಾನಂದ್ ಜೀ.